ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಆಕಾಶವಾಣಿ ಕಲಬುರಗಿ, ವೇಳೆ 6:51. ಕಾರ್ಯಕ್ರಮ ಕೃಷಿರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಮಣ್ಣಿನ ಮಗ. ಇದರಲ್ಲಿ ಪಟ್ಟಣ ಗ್ರಾಮದ ಪ್ರಗತಿಪರ ರೈತರಾದ ಗುಂಡೇರಾಯ ದುಳಗೊಂಡ್ ಅವರೊಂದಿಗೆ ಕೃಷಿಯಲ್ಲಿನ ಅನುಭವ ಕುರಿತು ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಡಾ ಸದಾನಂದ ಪೆರ್ಲಾ. ಕೊನೆಯಲ್ಲಿ ರೇವಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಮೊದಲಿಗೆ ಜಾಹೀರಾತುಗಳು, ನಂತರ ನಿತ್ಯಮೇಘ ಸಂದೇಶ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಉದ್ಯೋಗವಾಣಿ. ನಾನು ಗಿರಿಧರ್ ಕುಲಕರ್ಣಿ, ಬೆಳಗಾವಿ ಜಿಡಿಡಿಸಿನಲ್ಲಿ ಓದಿದ್ದು. 3D ಪ್ರಿಂಟಿಂಗ್ನಲ್ಲಿ ಭಾರತದ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ರಜತ ಪದಕನೊಂದಿಗೆ ವಿಜೇತನಾಗಿದ್ದೆನು. ಇಂದು ಆಟೋಮೆಕ್ ಕಂಪನಿಯಲ್ಲಿ ವರ್ಷಕ್ಕೆ 2.5 ಲಕ್ಷ ಸಂಬಳದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ನಿಮ್ಮ ಭವಿಷ್ಯಕ್ಕಾಗಿ ಇಂದೇ ಜಿಡಿಸಿ ಸೇರಿರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ರಾಯಚೂರು, ಯಾದಗಿರಿ, ಬಳ್ಳಾರಿ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು 40%. ಬೀದರ್ ಮತ್ತು ಝೈರಾಬಾದ್ಗಳಲ್ಲಿ 30%. ವಿಜಯಪುರ, ಕೊಪ್ಪಳ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 50%. ಬಾಗಲಕೋಟೆ ಜಿಲ್ಲೆ ಒಳಗ 55% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡುವುದು. ಕೆಲವು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದಾಗಿದೆ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯಮೇಘ ಸಂದೇಶ ಕೇಳಿದಿರಿ. ಈಗ ಮಣ್ಣಿನ ಮಗ. ಇದರಲ್ಲಿ ಪಟ್ಟಣ ಗ್ರಾಮದ ಪ್ರಗತಿಪರ ರೈತರಾದ ಗುಂಡೇರಾಯ ದುಳಗೊಂಡ್ ಅವರೊಂದಿಗೆ ಕೃಷಿಯಲ್ಲಿನ ಅನುಭವ ಕುರಿತು ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಡಾ ಸದಾನಂದ ಪೆರ್ಲಾ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮೊಡನಿದ್ದಾರೆ ಪ್ರಗತಿಪರ ರೈತರಾದ ಕಲಬುರಗಿ ತಾಲೂಕು ಪಟ್ಟಣದ ಗುಂಡೇರಾಯ ಸಿದ್ದಣ್ಣ ದುಳಗೊಂಡ ಅವರು. ಬಹಳ ವಿಶೇಷ ಏನಂದ್ರೆ,

ಹಣಗಳಿಕೆಯನ್ನ ಮಾಡಬಹುದು, ಒಂದು ಇನ್ನೊಂದಕ್ಕೆ ಹೇಗೆ ಪೂರಕವಾಗಿ ಇರಬಹುದು ಅನ್ನೋದಕ್ಕೆ ನೀವು ಸಾಕ್ಷಿಯಾಗಿದ್ದೀರಿ. ಒಂದು ಪಟ್ಟಣದಂತ ಗ್ರಾಮದಿಂದ ಈ ರೀತಿಯಾಗಿ ಕೃಷಿಯನ್ನ ಮಾಡಿ ಇವತ್ತು ನಾಡಿನ ಉದ್ದಗಲಕ್ಕೂ ತಾವು ಪರಿಚಿತರಾಗಿದ್ದೀರಿ, ಜೊತೆಗೆ ಇಡೀ ದೇಶದ ಕೃಷಿಯ ಅನುಭವವನ್ನು ಗಳಿಸಿಕೊಂಡಂತ ಒಬ್ಬ ರೈತ ಕೂಡ ಆಗಿದ್ದೀರಿ. ನಮ್ಮೆಲ್ಲ ರೈತರು ಕೂಡ ನಿಮ್ಮ ಹಾಗೆ ಅನುಕರಣೆ ಮಾಡಿ ನಿಮ್ಮ ಹೊಲಕ್ಕೆ ಬೇಡಿ ನೀವು ಹೇಗೆ ಮಾಡ್ತಾ ಇದ್ದೀರಿ ಅಂತ ಅನುಭವವನ್ನ ಪಡ್ಕೊಂಡು ಅವರು ಕೂಡ ತಮ್ಮ ಹೊಲಗಳಲ್ಲಿ ದುಡಿಮೆಯೊಂದಿಗೆ ಗಳಿಕೆಯ ಹೆಜ್ಜೆಯನ್ನು ಹಾಕ್ಲಿಕ್ಕೆ ಒಳ್ಳೆ ಮಾತನ್ನ ಹಂಚಿಕೊಂಡಿದ್ದೀರಿ. ಗುಂಡೇರಾಯ ದೂಳ್ಗೊಂಡವರೇ, ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ. ಇದುವರೆಗೆ ಮಣ್ಣಿನ ಮಗ ಇದರಲ್ಲಿ ಪಟ್ಟಣ ಗ್ರಾಮದ ಪ್ರಗತಿಪರ ರೈತರಾದ ಗುಂಡೇರಾಯ ಧೂಳ್ಗೊಂಡ್ ಅವರೊಂದಿಗೆ ಕೃಷಿಯಲ್ಲಿನ ಅನುಭವ ಕುರಿತು ಸಂದರ್ಶನ ಮೂಡಿಬಂತು. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲ. ಈಗ ಕೇಳಿ ರೇವಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ತಿಳಿಯವೇ ಕೃತಿಳಿ ನೀರಿನ ಕಿನ್ನ ಸರ್ವ ಗರ್ವ ಮಾಡೇನು ಫಲ, ತಿಳಿಯವೇ ಕೃತಿಳಿ ನೀರಿನ ಕಿನ್ನ ಸರ್ವ ಗರ್ವ ಮಾಡೇನು ಫಲ, ತಿಳಿಯಲ್ಲದವರೀಗ ಅನುಭವ ಮಾತ ಕೇಳಲ್ದವರಿಗೇಳೇನು ಫಲ, ತಿಳಿಯಲ್ಲದವರೀಗ ಅನುಭವ ಮಾತ ಕೇಳಲ್ದವರಿಗೇಳೇನು ಫಲ, ತಿಳಿಯಲ್ಲದವರೀಗ ಅನುಭವ ಮಾತ ಕೇಳಲ್ದವರಿಗೇಳೇನು ಫಲ, ತಿಳಿಯಲ್ಲದವರೀಗ ಅನುಭವ ಮಾತ ಕೇಳಲ್ದವರಿಗೇಳೇನು ಫಲ, ಅಪಲಿಂಗನ ಪೂಜವ ಬಿಟ್ಟು ಕಲ್ಲ ಪೂಜಿ ಮಾಡೇನು ಫಲ, ಅಪಲಿಂಗನ ಪೂಜವ ಬಿಟ್ಟು ಕಲ್ಲ ಪೂಜಿ ಮಾಡೇನು ಫಲ, ದಿಡ ಮನಸ್ಸಿಲ್ಲದೆ ದಿನ್ನ ದೇವರಿಗೆ ನಮಸ್ಕಾರ ಮಾಡೇನು ಫಲ, ದಿಡ ಮನಸ್ಸಿಲ್ಲದೆ ದಿನ್ನ ದೇವರಿಗೆ ನಮಸ್ಕಾರ ಮಾಡೇನು ಫಲ, ದಿಡ ಮನಸ್ಸಿಲ್ಲದೆ ದಿನ್ನ ದೇವರಿಗೆ ನಮಸ್ಕಾರ ಮಾಡೇನು ಫಲ, ದಿಡ ಮನಸ್ಸಿಲ್ಲದೆ ದಿನ್ನ ದೇವರಿಗೆ ನಮಸ್ಕಾರ ಮಾಡೇನು ಫಲ, ದೋಳರ ಮನೆಯನ್ನು ಬದುಕು ಭಾಗ್ಯ ಹೊನ್ನದಿರುವೆ ಇದ್ದೇನು ಫಲ, ದೋಳರ ಮನೆಯನ್ನು ಬದುಕು ಭಾಗ್ಯ ಹೊನ್ನದಿರುವೆ ಇದ್ದೇನು ಫಲ, ತಾನು ಹೋಗುವಾಗ ಮಣ್ಣ ಗೂಡುವಾಗ ತನ್ನ ಪಾಲಿ ಇದ್ದೇನು ಫಲ, ತಾನು ಹೋಗುವಾಗ ಮಣ್ಣ ಗೂಡುವಾಗ ತನ್ನ ಪಾಲಿ ಇದ್ದೇನು ಫಲ, ತಾನು ಹೋಗುವಾಗ ಮಣ್ಣ ಗೂಡುವಾಗ ತನ್ನ ಪಾಲಿಗಿದ್ದೇನು ಫಲ, ತಾನು ಹೋಗುವಾಗ ಮಣ್ಣ ಗೂಡುವಾಗ ತನ್ನ ಪಾಲಿಗಿದ್ದೇನು ಫಲ, ಅವರ ಮನೆಯ ಹೆಣ್ಣ ಮಗಳು ತುಪ್ಪ ಸಕ್ಕರುಂಡೇನು ಫಲ, ಅವರ ಮನೆಯ ಹೆಣ್ಣ ಮಗಳು ತುಪ್ಪ ಸಕ್ಕರುಂಡೇನು ಫಲ, ಉಂಡ ಮಂದಿ ಮುಂದ ನಿಂದೆ ನಾಡಿದರ ಹೋಳಿ ಗುಗ್ಗಿ ಉಣಸೇನು ಫಲ, ಉಂಡ ಮಂದಿ ಮುಂದ ನಿಂದೆ ನಾಡಿದರ ಹೋಳಿ ಗುಗ್ಗಿ ಉಣಸೇನು ಫಲ, ಉಂಡ ಮಂದಿ ಮುಂದ ನಿಂದ ನಾಡಿದರ ಹೋಳಿ ಗುಗ್ಗಿ ಉಣಸೇನು ಫಲ, ಉಂಡ ಮಂದಿ ಮುಂದ ನಿಂದ ನಾಡಿದರ ಹೋಳಿ ಗುಗ್ಗಿ ಉಣಸೇನು ಫಲ, ಏಸಿ ಜನ್ಮೈದು ದಾಸನಾಗುತ್ತದ ದೇಶೆ ದೇಶೆ ತಿರುಗೇನು ಫಲ, ಹೇಸಿ ಜನ್ಮೈದು ದಾಸನಾಗುತ್ತದ ದೇಶೆ ದೇಶೆ ತಿರುಗೇನು ಫಲ, ಕಾಶಿಗೋಗುತ್ತೀರಿ ದುಡ ಖರ್ಚ ಮಾಡುತ್ತೀರಿ ತಾಯಿ ತಂದಿ ಬಿಟ್ಟೇನು ಫಲ, ಕಾಶಿಗೋಗುತ್ತೀರಿ ದುಡ ಖರ್ಚ ಮಾಡುತ್ತೀರಿ ತಾಯಿ ತಂದಿ ಬಿಟ್ಟೇನು ಫಲ, ಕಾಶಿಗೋಗುತ್ತೀರಿ ದುಡ ಖರ್ಚ ಮಾಡುತ್ತೀರಿ ತಾಯಿ ತಂದಿ ಬಿಟ್ಟೇನು ಫಲ, ಕಾಶಿಗೋಗುತ್ತೀರಿ ದುಡ ಖರ್ಚ ಮಾಡುತ್ತೀರಿ ತಾಯಿ ತಂದೆ ಬಿಟ್ಟೇನು ಫಲ, ಹೊರಗೆ ಹೊಂಟಿರಿ ನೆಟ್ಟ ಬರತಿರಿ ಕೊಟ್ಟಿ ಮಾತ ಬಳಸೇನು ಫಲ, ಹೊರಗೆ ಹೊಂಟಿರಿ ನೆಟ್ಟ ಬರತಿರಿ ಕೊಟ್ಟಿ ಮಾತ ಬಳಸೇನು ಫಲ, ಕೊಟ್ಟಿ ಮಾತಿಗಾಗಿ ಕೆಟ್ಟನಾಗತಿರಿ ಶಿವನ ಬದಿಯಲ್ಲಿ ಕಟ್ಟು ತಾರ ಎಡ ಮುರದ ಫಲ, ಕೊಟ್ಟಿ ಮಾತಿಗಾಗಿ ಕೆಟ್ಟನಾಗತಿರಿ ಶಿವನ ಬದಿಯಲ್ಲಿ ಕಟ್ಟು ತಾರ ಎಡ ಮುರದೆ ಫಲ, ಶಿವನ ಬದಿಯಲ್ಲಿ ಕಟ್ಟು ತಾರ ಎಡ ಮುರದೆ ಫಲ, ಶಿವನ ಬದಿಯಲ್ಲಿ ಕಟ್ಟು ತಾರ ಎಡ ಮುರದೆ ಫಲ. ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಸಂಪ್ರದಾಯದ ಪದ. ಕಣ್ಣವ ಕಟ್ಟಿ ಆಟಾಟದ ಹೊರಪ್ಪಯ್ಯ ಬಿಟ್ಟೆ ಬಂದೆ ಕಣ್ಣಿ ಕಣ್ಣವ ಕಟ್ಟಿ ಆಟಾಟದ ಹೊರಪ್ಪಯ್ಯ ಬಿಟ್ಟೆ ಬಂದೆ ಕಣ್ಣಿ ಕಣ್ಣವ ಕಟ್ಟಿ ಆಟಾಟದ ಹೊರಪ್ಪಯ್ಯ ಬಿಟ್ಟೆ ಬಂದೆ ಕಣ್ಣಿ ಕಣ್ಣವ ಕಟ್ಟಿ ಆಟಾಟದ ಹೊರಪ್ಪಯ್ಯ ಬಿಟ್ಟೆ ಬಂದೆ ನಾಲ್ವರ ಕಟ್ಟಿ ಆಟಾಟದ ಗೌರಣ್ಣಯ್ಯ ಬಿಟ್ಟೆ ಬಂದೆ ಕಣ್ಣಿ ಕಣ್ಣವ ಕಟ್ಟಿ ಆಟಾಟದ ಗೌರಣ್ಣಯ್ಯ ಬಿಟ್ಟೆ ಬಂದೆ ಕಣ್ಣಿ ಕಣ್ಣವ ಕಟ್ಟಿ ಆಟಾಟದ ಗೌರಣ್ಣಯ್ಯ ಬಿಟ್ಟೆ ಬಂದೆ ಕಣ್ಣಿ ಕಣ್ಣವ ಕಟ್ಟಿ ಆಟಾಟದ ಗೌರಣ್ಣಯ್ಯ ಬಿಟ್ಟೆ ಬಂದೆ ಆಟಾಟದಾಗ ಟಾರಣದಾಗ ಅರ್ಜುನ ರಾಯ ಬೆಟ್ಟಿ ಆಡಲಿ ವಾದೆ ಹಕ್ಕಿಯ ಸುಳವಿಲ್ಲ ಪಕ್ಷಿಯ ಸುಳವಿಲ್ಲ ನಾರಿಯಿಂದ ನೀವು ಕಂಡೆ ಹಕ್ಕಿಯ ಸುಳವಿಲ್ಲ ಪಕ್ಷಿಯ ಸುಳವಿಲ್ಲ ನಾರಿನಿಂದ ನೀವು ಕಂಡೆ ಹಕ್ಕಿಯ ಸುಳವಿಲ್ಲ ಪಕ್ಷಿಯ ಸುಳವಿಲ್ಲ ನಾರಿನಿಂದ ನೀವು ಕಂಡೆ ಹಕ್ಕಿಯ ಸುಳವಿಲ್ಲ ಪಕ್ಕಿಯ ಸುಳವಿಲ್ಲ ನಾರಿನ ದನಿಯವ ಕಂಡೆ ಆದಿಕರನ ಗೂಡ ಸೋಬುತ್ತೇನಾಗದು ಮತ್ತ ನನ್ನಣಿಯಲ್ಲಿತ್ತೆ ಆದಿಕರನ ಗೂಡ ಸೋಬುತ್ತೇನಾಗದು ಮತ್ತ ನನ್ನಣಿಯಲ್ಲಿತ್ತೆ ಆದಿಕರನ ಗೂಡ ಸೋಬುತ್ತೇನಾಗದು ಮತ್ತ ನನ್ನಣಿಯಲ್ಲಿತ್ತೆ ಆದಿಕಾರನ ಗೂಡ ಸೋಬುತ್ತೇನಾಗದು ಮತ್ತ ನನ್ನಣಿಯಲ್ಲಿತ್ತೆ ಆದಿಕಾರನು ನಲ್ಲ ಇವ ಜಾಣಿ ಬಿರಿಕಾರನು ಅಲ್ಲೇ ಆದಿಕಾರನು ನಲ್ಲ ಇವ ಜಾಣಿ ಬಿರಿಕಾರನು ಅಲ್ಲೇ ತಾಯಿ ಕೊಂಚ ಮಗ ಐದು ಮಂದಿ ಮಕ್ಕಳು ನಾರಿ ನನ್ನಿಂದೆ ಬಾರೆ ತಾಯಿ ಕೊಂತ ಮಗ ಐದು ಮಂದಿ ಮಕ್ಕಳು ನಾರಿ ನನ್ನಿಂದೆ ಬಾರೆ ತಾಯಿ ಕೊಂತ ಮಗ ಐದು ಮಂದಿ ಮಕ್ಕಳು ನಾರಿ ನನ್ನಿಂದೆ ಬಾರೆ ತಾಯಿ ಕೊಂತ ಮಗ ಐದು ಮಂದಿ ಮಕ್ಕಳು ನಾರಿ ನನ್ನಿಂದೆ ಬಾರೆ ಟಾರಣದಾಗ ಅರ್ಜುನ ರಾಯ ಸುತಂದನ ಸುರಗಿಯೇ ಅಟಾಟಾರಣದಾಗ ಅರ್ಜುನ ರಾಯ ಸುತಂದನ ಸುರಗಿಯೇ ಹಚ್ಚಂದರ ಅರಸಿನ ಕಟ್ಟಂದರ ಕಂಕಣ ಬೀಳಲಂದಕ್ಕಿ ಕಾಳೆ ಹಚ್ಚಂದರ ಅರಸಿನ ಕಟ್ಟಂದರ ಕಂಕಣ ಬೀಳಲಂದಕ್ಕಿ ಕಾಳೆ ಹಚ್ಚಂದರ ಅರಸಿನ ಕಟ್ಟಂದರ ಕಂಕಣ ಬೀಳಲಂದಕ್ಕಿ ಕಾಳೆ ಹಚ್ಚಂದರ ಅರಸಿನ ಕಟ್ಟಂದರ ಕಂಕಣ ಬೀಳಲಂದಕ್ಕಿ ಕಾಳೆ ಆದಿಕರನ ಗೂಡ ಸೋಬುತ್ತೇನಾಗದು ಮತ್ತ ನನ್ನಣಿಯಲ್ಲಿತ್ತೆ ಆದಿಕರನ ಗೂಡ ಸೋಬುತ್ತೇನಾಗದು ಮತ್ತ ನನ್ನಣಿಯಲ್ಲಿತ್ತೆ ಆದಿಕರನ ಗೂಡ ಸೋಬುತ್ತೇನಾಗದು ಮತ್ತ ನನ್ನಣಿಯಲ್ಲಿತ್ತೆ ಹರಿಕರನ ಗೂಡ ಸೋಬುತ್ತೇನಾಗದು ಮತ್ತ ನನ್ನಣಿಯಲ್ಲಿತ್ತೆ ಯೋಯೇ ತಾಯಿ ಅಣ್ಣ ತಮ್ಮ ಅಣ್ಣ ತಂದಿನಿ ವಾರೆ ಅಣ್ಣ ತಂದರ ಮಕ್ಳ ಐದು ಮಂದಿ ಪಾಂಡವರು ಸವನಾಗಿ ತಿನ್ನಾರೆಂದೇ ಅಣ್ಣ ತಂದರ ಮಕ್ಳ ಐದು ಮಂದಿ ಪಾಂಡವರು ಸವನಾಗಿ ತಿನ್ನಾರೆಂದು ಅಣ್ಣ ತಂದರ ಮಕ್ಳ ಐದು ಮಂದಿ ಪಾಂಡವರು ಸವನಾಗಿ ತಿನ್ನಾರೆಂದು ಅಣ್ಣ ತಂದರ ಮಕ್ಳ ಐದು ಮಂದಿ ಪಾಂಡವರು ಸವನಾಗಿ ತಿನ್ನಾರೆಂದು ಯೋಯೇ ತಾಯಿ ಅಣ್ಣಲ್ಲ ಹೆಣ್ಣ ತಂದಿನಿ ಬಾರೇ ಯೋ